ಬಡತನ ಕುರಿತ ಅಧ್ಯಯನದಲ್ಲಿ ಐಎಸ್ಇಸಿ ಪಾತ್ರ ಶ್ಲಾಘನೀಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ರಾಜ್ಯದ 9 ವಿಶ್ವವಿದ್ಯಾಲಯಗಳ ಮುಚ್ಚುವ ಕ್ರಮಕ್ಕೆ ವಿರೋಧ, ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆರೋಗ್ಯಕರ ಜೀವನ ನಡೆಸಲು ಸ್ವಚ್ಛ ಪರಿಸರ, ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ ಅತ್ಯಗತ್ಯ. ನೈರ್ಮಲ್ಯ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ. ಎಳೆಯಗಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಅರಿವು ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಸ್ವಚ್ಛ, ಸುಂದರ, ಸಮೃದ್ಧ ನಾಡಿನ ನಿರ್ಮಾಣ ಪ್ರತಿ ಪ್ರಜೆಯ ಹೊಣೆ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ ಕೆಳಗರೆ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದೈನಂದಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಳಕೆ, ಈ ವಿಷಯವಾಗಿ ಡಾ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ ಅವರು. ಇದರ ನಂತರ ತಿಪಟೂರು ತಾಲೂಕು ಕೋಟೆನಾಯ್ಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಕೇಳೋಣ ಭಜನೆ ಪದಗಳನ್ನು. ಮೊದಲಿಗೆ ಜಾಹೀರಾತುಗಳು. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ದೈನಂದಿನ ದಿನದಲ್ಲಿ ಸಿರಿಧಾನ್ಯಗಳ ಬಳಕೆ ಹೆಂಗಿರಬೇಕು, ಈಗಾಗಲೇ ನಾವು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಸಿರಿಧಾನ್ಯದ ಪ್ರಚಾರ ಮಾಡಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಆಗಾಗ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಈ ದೈನಂದಿನ ಜೀವನದಲ್ಲಿ ಸಿರಿಧಾನ್ಯಗಳ ಬಳಕೆ ಹೆಂಗಿರಬೇಕು, ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ನಮ್ಮ ಜೊತೆಗೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೌಮ್ಯಗೌಡರವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್. ಡಾಕ್ಟರ್ ಸೌಮ್ಯ ಅವರೇ, ಇವತ್ತು ನಮಗೆ ಈ ಸಿರಿಧಾನ್ಯ ಅಂದ್ರೇನು ಮತ್ತು ಅವು ಯಾವುವು, ದೈನಂದಿನ ದಿನದಲ್ಲಿ ಹೆಂಗೆ ಬಳಕೆ ಮಾಡಬೇಕು, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತವಾಗ್ಲು ಸರ್. ಈಗ ಸಿರಿಧಾನ್ಯಗಳು ಹೆಸರಲ್ಲೇ ಇರುವಂತದ್ದು, ಸಿರಿ ಅಂದ್ರೆ ಸಂಪತ್ತು, ಸಂಪತ್ತು ಭರಿತ ಧಾನ್ಯಗಳು ಅಂತ ಹೇಳ್ತೀವಿ. ಕೇವಲ ಪೋಷಕಾಂಶಗಳಲ್ಲಿ ಸಂಪತ್ತನ್ನು ಹೊಂದಿರದೆ ಇದು ಏನು ಇನ್ಕಮ್ ಜನರೇಷನ್ ಸಹ ಇದರಲ್ಲಿ ಆಗುವಂತದ್ದು. ಈಗ ಸಿರಿಧಾನ್ಯಗಳು ಇವು ಏಕದಳ ಧಾನ್ಯಗಳಾಗಿರ್ತವೆ ಮತ್ತು ಇವು ಒಂದು ಕಾಳಿನಿಂದ ಸಾವಿರಾರು ಕಾಳುಗಳನ್ನು ಹುಟ್ಟಿಸಬಲ್ಲ ಒಂದು ಶಕ್ತಿಯನ್ನು ಹೊಂದಿದ್ದಾವೆ ಮತ್ತು ಇವು ಗಾತ್ರದಲ್ಲಿ ತುಂಬಾ ಚಿಕ್ಕವು. ಅದಕ್ಕೋಸ್ಕರ ನಾವು ಸಿರಿಧಾನ್ಯಗಳನ್ನ ಕಿರುಧಾನ್ಯಗಳು ಅಂತ ಕರಿತೀವಿ. ಹಾಗೆ ಇದನ್ನ ತೃಣಧಾನ್ಯಗಳು ಅಂತಾನು ಸಹ ಕರಿತೀವಿ. ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಬರ್ತವೆ ಅಂತ ನೋಡಕ್ ಹೋದ್ರೆ 9 ಧಾನ್ಯಗಳಿದ್ದಾವೆ ಸಿರಿಧಾನ್ಯಗಳಲ್ಲಿ. 9 ಧಾನ್ಯಗಳು ಅವಕ್ಕೆ ನವಧಾನ್ಯಗಳು ಅಂತಾನೂ ಸಹ ನಾವು ಕರಿತೀವಿ. ಅವು ಯಾವ್ಯಾವ ಅಂದ್ರೆ, ಮೊದಲನೇದು ರಾಗಿ, ನವಣೆ, ಹಾರಕ, ಊದಲು, ಬರಗು, ಸಾಮೆ, ಸಜ್ಜೆ, ಜೋಳ ಮತ್ತು ಕೊರಲೆ. ಈ 9 ಧಾನ್ಯಗಳು ಸೇರಿದ್ರೆ ಸಿರಿಧಾನ್ಯಗಳು ಆಗ್ತವೆ ಮತ್ತು ಇವಕ್ಕೆ ನವಧಾನ್ಯಗಳಂತಾನೂ ಸಹ ನಾವು ಕರಿತೀವಿ. ಈಗ ಸಿರಿಧಾನ್ಯಗಳನ್ನ ಯಾವ್ಯಾವ ಪ್ರದೇಶದಲ್ಲಿ ಬೆಳೆಯಲಾಗ್ತದೆ ಅದ್ರ ಬಗ್ಗೆ ಹೇಳಿ. ಖಂಡಿತವಾಗ್ಲೂ ಸರ್, ಸಿರಿಧಾನ್ಯಗಳನ್ನು ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ, ರಾಜಸ್ಥಾನ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಹರಿಯಾಣ, ಗುಜರಾತ್, ಮಧ್ಯಪ್ರದೇಶ್, ತಮಿಳುನಾಡು, ಆಂಧ್ರಪ್ರದೇಶ್ ಮತ್ತು ಉತ್ತರಾಖಂಡ್ ರಾಜ್ಯಗಳಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಉತ್ಪಾದಿಸಿದ್ದೇವೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಂತ ಬಂದ್ರೆ ನವಣೆ, ಸಾಮೆ, ಹಾರಕ ಮತ್ತು ಕೊರಲೆ ಇವುಗಳನ್ನ ಚಿಕ್ಕಬಳ್ಳಾಪುರ, ಕೋಲಾರ್, ಚಿತ್ರದುರ್ಗ, ತುಮಕೂರ್, ದಾವಣಗೆರೆ, ಬಳ್ಳಾರಿ, ಗುಲ್ಬರ್ಗ ಮತ್ತು ಬಿಜಾಪುರ್, ರಾಯಚೂರ್, ಕೊಪ್ಪಳ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ನಾವು ಕಾಣ್ತೇವೆ ಸರ್. ರೈತರಲ್ಲಿ ಈಗ ಸಿರಿಧಾನ್ಯ ಬೆಳೀರಿ, ಅದ್ರ ಪ್ರಯೋಜನ ಪಡ್ಕೊಳ್ರಿ ಅಂತ ಹೇಳ್ತಿರ್ತಾರೆ, ಯಾಕೆ ಡಾಕ್ಟರ್ ಸೌಮ್ಯ ಅವರೇ ಹೀಗೆ ಹೇಳ್ತಾರೆ? ಈಗ ಹೇಳ್ದಂಗೆ ಸರ್, ಸಿರಿಧಾನ್ಯಗಳು ಸಂಪತ್ತು ಭರಿತ ಧಾನ್ಯಗಳಂತ ಹೇಳ್ತೀವಿ. ಇದನ್ನ ಬೆಳೆಯೋದಿಕ್ಕೆ ನಮ್ಗೆ ರೈತರಿಗೆ ಯಾಕೆ ಬೆಳಿಬೇಕು ಅಂತ ಹೇಳಕ್ ಹೋದ್ರೆ, ಮೊದಲನೆಯದು ಸಿರಿಧಾನ್ಯಗಳು ಪರಿಸರ ಮಿತ್ರ ಬೆಳೆಗಳು ಅಂತ ಹೇಳ್ತೀವಿ. ಯಾಕಂದ್ರೆ ಯಾವುದೇ ಒಂದು ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನ ಹೊಂದಿರ್ತವೆ ಸಿರಿಧಾನ್ಯಗಳು. ಇನ್ನೊಂದು ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಆದಾಯ. ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಆದಾಯ ಮಾಡುವಂತ ಧಾನ್ಯಗಳಂದ್ರೆ ಸಿರಿಧಾನ್ಯಗಳು. ಹೇಗೆ ಅಂತ ನೋಡಕ್ ಹೋದ್ರೆ, ಮೊದಲನೆಯದು ಇವು ಮಳೆಯಾಶ್ರಿತ ಬೆಳೆಗಳು, ಹೆಚ್ಚಿಗೆ ನೀರು ಬೇಕಾಗಿಲ್ಲ. ಬರ ಪೀಡಿತ ಭೂಮಿಯಲ್ಲೂ ಸಹ ನಾವು ಸಿರಿಧಾನ್ಯಗಳನ್ನ ಬೆಳಿಬಹುದು ಮತ್ತು ಬರ ಸಹಿಷ್ಣು ಬೆಳೆಗಳು ಅಂತಾನೂ ಸಹ ಕರಿತೇವೆ. ಮತ್ತು ಇದು ಏನು, ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಇರಬೇಕು ಧಾನ್ಯಗಳನ್ನ ಬೆಳೆಯೋದಿಕ್ಕೆ ಅಂತ ನೋಡಕ್ ಹೋದ್ರೆ, ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾವು ಕೊಟ್ಟಿಗೆ ಗೊಬ್ಬರದ ಸಹಾಯದಿಂದನೂ ಸಹ ನಾವು ಸಿರಿಧಾನ್ಯಗಳನ್ನ ಬೆಳೆಯಬಹುದು. ಹಾಗಾಗಿ ಇವು ಸಿರಿಧಾನ್ಯಗಳು ಪರಿಸರ ಮಿತ್ರ ಬೆಳೆಗಳಾಗಿರೋದ್ರಿಂದ ಮತ್ತು ಕಡಿಮೆ ನೀರು ಆಗಿರೋದ್ರಿಂದ ಮತ್ತು ಖರ್ಚು ಸಹ ಕಡಿಮೆ ಇರೋದ್ರಿಂದ ರೈತರು ಸಿರಿಧಾನ್ಯಗಳನ್ನ ಬೆಳಿಬೇಕು ಮತ್ತು ಅವರ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದ್ರಿಂದ ರೈತರು ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ ಹೇಳ್ತೀನಿ. ಡಾಕ್ಟರ್ ಸ್ವಾಮಿ ಅವರೇ, ಈಗ ದೈನಂದಿನ ದಿನದಲ್ಲಿ ಸಿರಿಧಾನ್ಯಗಳ ಬಳಕೆ ಯಾಕೆ ಮಾಡಬೇಕು ಮತ್ತೆ ಅದರಿಂದ ಯಾವ್ದಾದ್ರು ಉಪಯೋಗ ಇದೆಯಾ? ಖಂಡಿತವಾಗ್ಲು ಸರ್, ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದು ರಾಗಿ. ಈಗ ರಾಗಿ ಏನಂತಾರೆ ಅಂದ್ರೆ, ರಾಗಿ ತಿಂದವ ನಿರೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ದೈನಂದಿನ ಜೀವನಕ್ಕೆ ಅವಶ್ಯಕತೆ ಇರುವ ಎಲ್ಲಾ ತರದ ಶಕ್ತಿ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿಗೆ ಪ್ರಮಾಣದಲ್ಲಿ ಇರ್ತವೆ ಮತ್ತು ದೇಹಕ್ಕೆ ಶಕ್ತಿಯನ್ನು ಪೂರೈಸ್ತವೆ. ಹಾಗೆ ಅದರಲ್ಲಿ ನಾವು ಪ್ರೋಟೀನ್ ಸಹ ಹೆಚ್ಚಿಗೆ ಇರುತ್ತೆ, ಕ್ಯಾಲ್ಸಿಯಂ ಸಹ ಹೆಚ್ಚಿಗೆ ಇರೋದ್ರಿಂದ ಇತರೆ ಧಾನ್ಯಗಳನ್ನು ಹೋಲಿಸಿದಾಗ 10 ಹೆಚ್ಚಿಗೆ ಖನಿಜಗಳು, ಮಿನರಲ್ಸ್ ಹೆಚ್ಚಿಗೆ ಇರೋದ್ರಿಂದ ನಾವು ರಾಗಿನ ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡಬೇಕು. ಒಂದು ಮುದ್ದೆ ಆಗಿರ್ಬೋದು, ರಾಗಿ ಮಾಲ್ಟ್, ರಾಗಿ ಗಂಜಿ ಈ ತರದಲ್ಲಿ ಸೇವನೆ ಮಾಡೋದು ಒಳ್ಳೆಯದು. ಅದಕ್ಕೆ ರಾಗಿ ತಿಂದವ ನಿರೋಗಿ ಅಂತ ಹೇಳ್ತಾರೆ ಸರ್. ಹಾಗೆ ಇನ್ನೊಂದು ಅಂದ್ರೆ, ಮೂರ್ತಿ ಚಿಕ್ಕದಾದರೂ ದೊಡ್ಡ ಕೀರ್ತಿ ಹೊಂದಿರುವ ಸಾಮೆ. ಸಾಮೆ ತುಂಬಾ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿದ್ರು ಅದರಲ್ಲಿರುವಂತಹ ಪೋಷಕಾಂಶಗಳು ಹೆಚ್ಚಾಗಿರ್ತವೆ. ಅಂದ್ರೆ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಮತ್ತು ಎಲ್ಲಾ ತರದ ಖನಿಜಾಂಶಗಳು ಮತ್ತು ಕ್ಯಾಲ್ಸಿಯಂ, ಐರನ್, ಈ ಎಲ್ಲಾ ಅಂಶಗಳು ಹೆಚ್ಚಿಗೆ ಇರೋದ್ರಿಂದ ಏನು, ಸಾಮೆ ಅನ್ನೋದು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲಾ ತರದ ದೈಹಿಕವಾಗಿ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ನಿವಾರಿಸೋಕೆ ಸಾಮೆ ತುಂಬಾ ಉಪಯುಕ್ತ. ಮತ್ತು ಗರ್ಭಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳಾಗಿರ್ಬೋದು, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಾಗಿರ್ಬೋದು, ಮತ್ತು ಬೊಜ್ಜು ಕರಗಿಸಲು ಸಣ್ಣ ಆಗ್ಬೇಕು ಅಂತ ಅನ್ಕೋತಿರೋರು ಈ ಸಾಮೆನ ಉಪಯೋಗಿಸೋದು ಒಳ್ಳೆ. ಯಾವ ರೀತಿಯಾಗಿ ಅಂದ್ರೆ, ಸಾಮೆ ಅನ್ನ ಆಗಿರ್ಬೋದು, ಅಂಬ್ಲಿ ಆಗಿರ್ಬೋದು, ಗಂಜಿ ಆಗಿರ್ಬೋದು, ಈ ತರದಲ್ಲಿ ಸಾಮೆನ ಬಳಸ್ಕೋಬಹುದು. ಇನ್ನೊಂದು, ನವಣೆಯಿಂದ ದೇಹದ ಬವಣೆ ನಿವಾರಣೆ ಅಂತ ಹೇಳ್ತಾರೆ. ಅಂದ್ರೆ ನವಣೆಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯ ಇರುವ ಅನೇಕ ಅಂಶಗಳು ಹೆಚ್ಚಾಗಿದ್ದಾವೆ ಮತ್ತು ಇದು ಮೇಜರ್ ಆಗಿ ಶುಗರ್ ಕಾಯಿಲೆ ಅಥವಾ ಡಯಾಬಿಟಿಸ್ ಏನಂತ ಹೇಳ್ತೀವಲ್ಲ, ಅದನ್ನ ಕಡಿಮೆ ಮಾಡಲು, ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಲು ನವಣೆ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ಸುಮಾರು ನಾರಿನಾಂಶ ಹೊಂದಿರೋದ್ರಿಂದ ದೇಹದ ಕೊಬ್ಬು ಕಡಿಮೆ ಮಾಡೋದಿಕ್ಕೆ ಮತ್ತು ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಕಡಿಮೆ ಮಾಡೋದಿಕ್ಕೆ, ಹಾಗೆ ಈ ತರದ ಸುಮಾರು ಕಾಯಿಲೆಗಳನ್ನ ಕಡಿಮೆ ಮಾಡೋದಕ್ಕೆ ನವಣೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಸರ್. ಇನ್ನೊಂದು, ಕೊರಲೆ. ಕೊರಲೆಯ ಮಹಿಮೆ ಕಡಿಮೆ ಏನಲ್ಲ ಅಂತ ಹೇಳ್ತೀವಿ. ಅಂದ್ರೆ ಕೊರಲೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ, ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಕಡಿಮೆ ಮಾಡಬಹುದು. ಹೆಚ್ಚಿನ ನಾರಿನಾಂಶ ಇರುತ್ತೆ, ಇರೋದ್ರಿಂದ ಹೆಚ್ಚಿನ ಬೊಜ್ಜನ್ನು ಕಡಿಮೆ ಮಾಡಲು ಮತ್ತು ಶಕ್ತಿ ಒದಗಿಸೋಕೆ ಕೊರಲೆ ಸಹಾಯಕ ಆಗಿರುತ್ತೆ. ಅದರಲ್ಲೂ ಇದು ಸಕ್ಕರೆ ರೋಗದ ನಿಯಂತ್ರಣಕ್ಕೂ ಸಹ ಕೊರಲೆ ತುಂಬಾ ಉಪಯುಕ್ತ. ಇನ್ನೊಂದು, ದೇಹಕ್ಕೆ ಶಕ್ತಿ ನೀಡುವ ಸೂರ್ಯ ಧಾನ್ಯ ಹಾರಕ. ಹಾರಕ ಸಿರಿಧಾನ್ಯ ಸೇವನೆ ಮಾಡೋದ್ರಿಂದ ಇದರಲ್ಲಿ ನಾರು ಅಂದ್ರೆ ಫೈಬರ್, ಕಬ್ಬಿಣಾಂಶ, ಐರನ್, ವಿಟಮಿನ್ಸ್ ಮತ್ತೆ ಪ್ರೋಟೀನ್ ಹೆಚ್ಚಿಗೆ ಇರೋದ್ರಿಂದ ಇದು ಯಾವ ಯಾವ ರೋಗಗಳಿಗೆ ಸಹಕಾರಿ ಅಂದ್ರೆ, ಮೊದಲನೇದು ಕ್ಯಾನ್ಸರ್ ಆಗಿರ್ಬೋದು, ಹೃದಯ ರೋಗ ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು ಮತ್ತು ಕಾನ್ಸ್ಟಿಪೇಷನ್ ಮಲಬದ್ಧತೆ ನಿಯಂತ್ರಣ ಮಾಡಕ್ಕೆ ಹಾರಕ ತುಂಬಾ ಒಳ್ಳೆಯದು. ಇದು ದೇಹಕ್ಕೆ ಶಕ್ತಿ ನೀಡುವ ಹೇರಳ ಪೋಷಕಾಂಶಗಳನ್ನು ಹೊಂದಿರುತ್ತೆ ಮತ್ತು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಕಂಟೆಂಟ್, ರಕ್ತ ಕಡಿಮೆ ಇದ್ರೆ ಹಿಮೋಗ್ಲೋಬಿನ್ ಕಂಟೆಂಟ್ ಹೆಚ್ಚಿಗೆ ಮಾಡುವಂತಹ ಕಾರ್ಯವನ್ನು ಸಹ ಹಾರಕ ಸಿರಿಧಾನ್ಯ ಮಾಡುತ್ತದೆ ಸರ್. ಇನ್ನೊಂದು ಊದಲು. ಊದಲು ಅನ್ನೋದು ಊದಲಿನ ಊಟ ದೇಹಕ್ಕಿಲ್ಲ ರೋಗಗಳ ಕಾಟ. ಅಂದ್ರೆ ಊದಲು ನಮ್ಮ ದೇಹದಲ್ಲಿ ಲಿವರ್ ಅನ್ನು ಶುದ್ಧಿ ಮಾಡೋ ಕೆಲಸ ಮಾಡುತ್ತೆ, ಮತ್ತು ಸಕ್ಕರೆ ಕಾಯಿಲೆಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಹೆಚ್ಚಿನ ಅಂಶ ಕಬ್ಬಿಣ, ಕ್ಯಾಲ್ಸಿಯಂ, ಫಾಸ್ಫರಸ್, ವಿಟಮಿನ್ಸ್ ಇರೋದ್ರಿಂದ ಇದು ಯಾವುದೇ ಊದಲು ತಿನ್ನೋದ್ರಿಂದ, ಊದಲು ಸಿರಿಧಾನ್ಯನ ಪ್ರತಿನಿತ್ಯ ಬಳಸೋದ್ರಿಂದ ಯಾವುದೇ ರೋಗಗಳು ದೇಹಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾತಿದೆ ಸರ್. ಹಾಗೆ ಬರಗು ಬೆಳೆದ ಮನೆ ಆರೋಗ್ಯದ ನೆಲೆ ಅಂತ ಹೇಳ್ತೀವಿ. ಅಂದ್ರೆ ಬರಗುನಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ, ಮತ್ತು ಖನಿಜಗಳು, ಮಿನರಲ್ಸ್ ಮತ್ತು ವಿಟಮಿನ್ಸ್ ಹೆಚ್ಚಿಗೆ ಇರೋದ್ರಿಂದ ಎಲ್ಲಾ ತರದ ರೋಗಗಳಿಗೂ ಒಳ್ಳೆಯದು, ಮತ್ತು ಪಚನ ಶಕ್ತಿ, ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಆಗುತ್ತೆ, ಮತ್ತು ಎಲ್ಲಾ ಹೊಟ್ಟೆಯ ಸಮಸ್ಯೆಗಳನ್ನು ಸಹ ಮತ್ತು ರಕ್ತಹೀನತೆಯನ್ನು ಸಹ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಇನ್ನ ಎರಡು ಬಂದು ಸಜ್ಜೆ. ಸಜ್ಜೆಯ ಊಟ ಕಾಯಿಲೆಗೆ ಕಾಟ ಅಂತ ಹೇಳ್ತೀವಿ. ಅಂದ್ರೆ ಸಜ್ಜೆ ದೇಹದ ಕಣಗಳು ಮತ್ತು ಸ್ನಾಯುಗಳ ಸುಧಾರಣೆಗೆ ಸಹಾಯ ಮಾಡುತ್ತೆ, ಮತ್ತು ಅದರಲ್ಲಿ ಫೈಬರ್ ಅಂದ್ರೆ ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ಜೀರ್ಣಕ್ರಿಯೆ ಆಗಿರ್ಬೋದು, ಹೊಟ್ಟೆಯ ಆರೋಗ್ಯ ಕಾಪಾಡೋದ್ರಲ್ಲಾಗಿರ್ಬೋದು, ಮತ್ತು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚಿಗೆ ಮಾಡೋದ್ರಲ್ಲಿ ಆಗಿರ್ಬೋದು ಇದು ಕಾರ್ಯನಿರ್ವಹಿಸ್ತದೆ. ಹಾಗೆ ಅಕ್ಕಿ ಉಂಡವ ಹಾಕಿ ಜೋಳ ಉಂಡವ ತೋಳ ಅಂತ ಹೇಳ್ತೀವಿ. ಅಂದ್ರೆ ಜೋಳದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರುತ್ತೆ, ಇದು ನಮ್ಮ ದೇಹದಲ್ಲಿರುವ ಮಸಲ್ ಬೆಳವಣಿಗೆಗಾಗಿರ್ಬೋದು, ಶಕ್ತಿ ಕೊಡುವಂತದ್ದು ಕೆಲಸ ಆಗಿರ್ಬೋದು, ಮತ್ತು ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ಎಲ್ಲಾ ತರದ ರೋಗಗಳನ್ನು ಆಗಿರ್ಬೋದು ನಿವಾರಣೆ ಮಾಡಲು ಜೋಳ ತುಂಬಾ ಒಳ್ಳೆಯದು. ಹಾಗಾಗಿ ಈ 9 ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ರೋಗ ಬರದೇ ಇರೋ ರೀತಿ ಕಾಪಾಡ್ಕೋಬಹುದು, ಮತ್ತು ಒಂದಲ್ಲ ಒಂದು ಸಿರಿಧಾನ್ಯಗಳಲ್ಲಿ ಎಲ್ಲಾ ತರದ ಪ್ರಯೋಜನಗಳನ್ನು ನಾವು ಕಾಣಬಹುದು ಅಂತ ಹೇಳ್ತೇನೆ. ಡಾಕ್ಟರ್ ಸೌಮ್ಯ ಅವರೇ, ಈಗ ನಾವು ಬೇರೆ ಬೇರೆ ಆಹಾರವನ್ನ ನಾವು ಬಳಸ್ತಾ ಇದ್ದೇವೆ, ಅಂದ್ರೆ ಈಗ ಅದರಲ್ಲಿ ಜೊತೆಗೆ ಈಗ ಸಿರಿಧಾನ್ಯಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೇವೆ, ಇನ್ನೂ ಹೆಚ್ಚು ಪ್ರಚಾರ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರಗಳ ಆಶಯ ಕೂಡ. ಈಗ ಸಿರಿಧಾನ್ಯವನ್ನ ಯಾವ ತರ ನಾವು ಸೇವಿಸಬೇಕು, ಅಂದ್ರೆ ಇದು ಸಂಸ್ಕರಣೆ ಮಾಡಿ ಸೇವಿಸಬೇಕಾ ಅಥವಾ ಇನ್ನೂ ಯಾವ ತರ ಮಾಡಿ ಸೇವಿಸಿದ್ರೆ ಉತ್ತಮ ಅಂತೀರಿ? ಸರಿ, ಇದನ್ನ ಖಂಡಿತವಾಗ್ಲೂ ನಾವು ಸಿರಿಧಾನ್ಯಗಳ ಪ್ರಥಮ ಸಂಸ್ಕರಣೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸಿರಿಧಾನ್ಯಗಳು ತುಂಬಾ ಹಾರ್ಡ್ ಇರ್ತವೆ, ಅದು ಹಾರ್ಡ್ ಇರೋದ್ರಿಂದ ಅದನ್ನ ನಾವು ಏನು ಅದರ ಮೇಲಿನ ಹೊಟ್ಟನ್ನು ತೆಗೆದು ಅದನ್ನ ಈಗ ಹಿಟ್ಟಿನ ಮುಖಾಂತರ ಆಗಿರ್ಬೋದು, ಸ್ವಲ್ಪ ಪಾಲಿಶ್ ಮಾಡಿರೋ ಮುಖಾಂತರ ಆಗಿ ಸೇವನೆ ಮಾಡಬೇಕು. ಯಾಕಂದ್ರೆ ಈಗ ಸಿರಿಧಾನ್ಯಗಳು ಮಾರ್ಕೆಟಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ಮತ್ತು ಗ್ರಾಹಕರು ಅದನ್ನ ಇಷ್ಟಪಟ್ಟು ತಗೋಬೇಕು ಅಂತ ಅಂದಾಗ ಅದರ ಆಹಾರದ ರುಚಿ ನೋಡ್ತಾರೆ, ಮತ್ತು ಅದು ಏನು ಗುಣಮಟ್ಟ ನೋಡ್ತಾರೆ, ಆಕಾರ ನೋಟ ಎಲ್ಲ ನೋಡಿ ಅದನ್ನ ತಗೊಳ್ಳೋದ್ರಿಂದ ನಾವು ಸಿರಿಧಾನ್ಯದ ಪ್ರಥಮ ಸಂಸ್ಕರಣೆ ಮಾಡಬೇಕು. ಹಾಗೆ ಈಗ ಸಂಸ್ಕರಿಸದೆ ಇರುವಂತಹ ಸಿರಿಧಾನ್ಯ 15-20 ರೂಪಾಯಿ ಪರ್ ಕೆಜಿ ಇದ್ದಾಗ, ಸಂಸ್ಕರಣೆ ಮಾಡಿದ ಸಿರಿಧಾನ್ಯ 80-100 ರೂಪಾಯಿ ಕೆಜಿ ಇರುತ್ತೆ. ಹಾಗಾಗಿ ಇದು ರೈತರಿಗೂ ಸಹ ತುಂಬಾ ಲಾಭದಾಯಕವಾಗಿ ಆಗುತ್ತೆ. ಹಾಗಾಗಿ ನಾವು ಸಂಸ್ಕರಣೆ ಮಾಡಿದ ರೈತರು ಸಹ ಅದು ಬೆಳೆದು ಅದನ್ನ ಸಂಸ್ಕರಣೆ ಮಾಡಿ ಮಾರುಕಟ್ಟೆಗೆ ತರೋದ್ರಿಂದ ಅವರು ಅದರಿಂದ 3 ಪಟ್ಟು ಲಾಭನ ಪಡಿಬಹುದು ಸರ್. ಆದ್ರಿಂದ ಈ ಸಿರಿಧಾನ್ಯಗಳ ಸಂಸ್ಕರಣೆಯಿಂದ ಪ್ರಯೋಜನ ಸಿಗ್ತದೆ. ಹೌದು, ಏನೇನ್ ಪ್ರಯೋಜನ ಸಿಗುತ್ತೆ ಡಾಕ್ಟರ್ ಸೌಮ್ಯ ಅವರು? ಹಾ ಸರ್, ಸಂಸ್ಕರಣೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಪ್ರತಿನಿತ್ಯ ನಾವು ಬಳಸುವಂತಹ ಸಿರಿಧಾನ್ಯಗಳೆಲ್ಲ ಈಗ ನಾವು ಆಹಾರಕ್ಕೆ ಬಳಸಬೇಕು, ಅಡಿಗೆ ಮಾಡೋದ್ರಲ್ಲಿ ಬಳಸಬೇಕು, ಅಥವಾ ಏನು ಈಗ ತಿಂಡಿಗಳನ್ನ ಬಳಸಬೇಕು ಅಂತ ಅಂದಾಗ ಸಂಸ್ಕರಣೆ ಮಾಡಿದ ಸಿರಿಧಾನ್ಯಗಳನ್ನೇ ಬಳಸಬೇಕಾಗುತ್ತೆ. ಆಗ ಬಳಸಿದಾಗ ಮೇಲಿನ ಅಂಶ ಅಂದ್ರೆ ಏನು, ನಾನು ಹೇಳಿದ್ನಲ್ಲ ಸಿರಿಧಾನ್ಯ ತುಂಬಾ ಹಾರ್ಡ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದರದ್ದು ಪ್ರಮಾಣ ಹಾರ್ಡ್ನೆಸ್ ಕಡಿಮೆ ಆಗುತ್ತೆ ಸಂಸ್ಕರಣೆ ಮಾಡಿದಾಗ. ಈಗ ನಾವು ಅಡಿಗೆ ಮಾಡೋದ್ರಲ್ಲಿರಬಹುದು, ಮತ್ತೆ ನಾವು ಹಿಟ್ಟು ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ಬೇರೆ ತರಹದ ನಾವು ತ್ವರಿತವಾಗಿ ಸುಲಭವಾಗಿ ತಯಾರಿಸುವ ಸಿದ್ಧಪಡಿಸುವ ಆಹಾರ ಉತ್ಪನ್ನಗಳನ್ನ, ಪೋಷಕಾಂಶವುಳ್ಳ ಆಹಾರ ಉತ್ಪನ್ನಗಳನ್ನ ಸೇವನೆ ಮಾಡಬಹುದು, ಮತ್ತು ಅದನ್ನ ಮಾರುಕಟ್ಟೆಗೆ ಬಿಡಲು ಸಹಾಯ ಆಗುತ್ತೆ ಸರ್. ಡಾಕ್ಟರ್ ಸೌಮ್ಯ ಅವರೇ, ಸಿರಿಧಾನ್ಯಗಳ ದೈನಂದಿನ ಬಳಕೆ ಬಗ್ಗೆ ಕೂಡ ತಿಳಿಸ್ಕೊಡಿ. ಹಾ, ಖಂಡಿತವಾಗ್ಲು ಸರ್. ಈಗ ಸಿರಿಧಾನ್ಯಗಳನ್ನ ಹೇಳಿದೆ, ಇಷ್ಟು 9 ಧಾನ್ಯಗಳಿದಾವೆ ಸಿರಿಧಾನ್ಯಗಳಲ್ಲಿ, ಅದನ್ನ ಯಾವ ಯಾವ ರೀತಿ ಬಳಸಬೇಕು ಅಂತ ಹೇಳಿದೆ. ಪ್ರತಿನಿತ್ಯದಲ್ಲಿ ನಾವು ಯಾವ ಮಾದರಿಯಲ್ಲಿ ಬಳಸಬೇಕು ಅಂತ ನೋಡಕ್ ಹೋದ್ರೆ, ಸಿರಿಧಾನ್ಯಗಳನ್ನ ಈಗ ಸಿರಿಧಾನ್ಯ ತಿಂದೆ ಇರೋರು ಒಂದೇ ಸತಿಗೆನೆ ತಿನ್ಬೇಕು ಅಂತಂದ್ರೆ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಯಾಕಂದ್ರೆ ಟೇಸ್ಟ್ ತುಂಬಾ ಕಡಿಮೆ ಇರುತ್ತೆ. ನಾರ್ಮಲ್ ನಾವು ಊಟ ಬೇರೆ ಧಾನ್ಯಗಳ ತಿನ್ನೋದಕ್ಕೂ ಸಿರಿಧಾನ್ಯ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಯಾಕಂದ್ರೆ ಸಿರಿಧಾನ್ಯಗಳು ಅದರಲ್ಲಿ ಟೇಸ್ಟ್ ಇರೋದಿಲ್ಲ, ಬಟ್ ಪೋಷಕಾಂಶಗಳು ಹೆಚ್ಚಿಗೆ ಇರ್ತವೆ. ಹಾಗಾಗಿ ಯಾವ ರೀತಿಯಾಗಿ ತಿನ್ಬೇಕು ಅಂತ ನೋಡಿದ್ರೆ, ಈಗ ಸಿರಿಧಾನ್ಯ ತಿಂದೆ ಇರೋರು ಪ್ರತಿದಿನ ಯಾವ್ದಾದ್ರು ಒಂದು ಸಮಯ, ಬೆಳಿಗ್ಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು, ಒಂದು ಸಮಯ ಸಿರಿಧಾನ್ಯ ತಿನ್ನಗಳಂತ ರೂಢಿ ಮಾಡ್ಕೊಳ್ಳಿ. ಹಂಗೆ ಅದು ರೂಢಿ ಆಗ್ತಾ ಆಗ್ತಾ ಪ್ರತಿದಿನ ತಿನ್ನೋದನ್ನ ಸಹ ನಾವು ಅದನ್ನ ರೂಢಿ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ, ಯಾವ ರೀತಿ ಮಾಡಬಹುದು ಅಂತ ನೋಡಕ್ ಹೋದ್ರೆ, ಬೆಳಗ್ಗಿನ ಉಪಹಾರಕ್ಕೆ ನಾವು ಗಂಜಿ ಮಾಡ್ಕೋಬಹುದು, ಸಿರಿಧಾನ್ಯದ ಗಂಜಿ. ಗಂಜಿ ಅಂದ್ರೆ ಅದನ್ನ ರಾಗಿ ಗಂಜಿ ಆಗಿರ್ಬೋದು, ರಾಗಿ ಅಂಬ್ಲಿ ಆಗಿರ್ಬೋದು, ಅದೇ ತರ ನವಣೆ ಗಂಜಿ ಆಗಿರ್ಬೋದು, ಮತ್ತೆ ಎಲ್ಲಾ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿರುವಂತಹ ಪೌಡರ್ ಸಹ ಇವಾಗ ಸಿಗ್ತಾ ಇದೆ, ಮಾರ್ಕೆಟಲ್ಲೂ ಸಿಗುತ್ತೆ, ನಾವು ಮನೆಯಲ್ಲೂ ಬೇಕಾದ್ರೂ ಮಾಡ್ಕೋಬಹುದು. ಅದರದ್ದು ಗಂಜಿ ಕುಡಿಯುವಂತದ್ದು, ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸಿ ಗಂಜಿ ಮಾಡ್ಕೊಂಡು ಕುಡಿಯುವಂತದ್ದು. ಮತ್ತೆ ಈಗ ನಾವು ದೋಸೆ ಇಡ್ಲಿ ಎಲ್ಲ ಮಾಡ್ತಾರೆ, ಪ್ರತಿನಿತ್ಯ ಮನೆಯಲ್ಲಿ ಮಾಡ್ತಾರೆ, ಅದಕ್ಕೆ ಯಾವುದು ಅಕ್ಕಿ ಅನ್ನ ಬಳಸ್ತಾರೆ, ನಾರ್ಮಲ್ ಅಕ್ಕಿ ಅನ್ನ ಬಳಸ್ತಾರೆ, ಅದ್ರ ಬದಲು ನಾವು ಸಿರಿಧಾನ್ಯದ ದೋಸೆ ಇಡ್ಲಿನೂ ಸಹ ಮಾಡ್ಕೋಬಹುದು. ಇಲ್ಲ ನಮಗೆ ಮಾಡಕ್ ಆಗಲ್ಲ ಅಂತಂದಾಗ ಅರ್ಧ ಅಕ್ಕಿ ಅರ್ಧ ಸಿರಿಧಾನ್ಯ ಈ ತರ ಮಾಡಿನೂ ಸಹ ಪ್ರಾರಂಭಿಕ ಹಂತದಲ್ಲಿ ಅದನ್ನ ರೂಢಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ಸಿರಿಧಾನ್ಯ ಅಂದ್ರೆ ಈಗ ಇಡ್ಲಿ ಮಾಡ್ಬೇಕು ಮಾಡ್ಬೇಕಾದ್ರೆ ಅಕ್ಕಿ ಜೊತೆಗೆ ಯಾವ್ದು ಬಳಸಬಹುದು? ನವಣೆ ಬಳಸಬಹುದು ಸರ್, ರಾಗಿ ಮಾಡ್ಕೋಬಹುದು, ರಾಗಿ ದೋಸೆ ಎಲ್ಲ ಮಾಡ್ತಾರಲ್ಲ ಅದೇ ರೀತಿಯಾಗಿ ನವಣೆ, ಸಾಮೆ, ಬರಗು ಈ ರೀತಿಯಾಗಿ ಅರ್ಧಾಂಶ ಅಕ್ಕಿ ಅರ್ಧಾಂಶ ಸಿರಿಧಾನ್ಯ ಆತರ ಮಿಕ್ಸ್ ಮಾಡಿನೂ ಸಹ ಬಳಸ್ಕೋಬಹುದು. ಆಮೇಲೆ ಈಗ ನಾರ್ಮಲ್ ರವಾ ಉಪ್ಪಿಟ್ಟು ಮಾಡೋ ತರಾನೇ ಸಿರಿಧಾನ್ಯ ಉಪ್ಪಿಟ್ಟು ಸಹ ಮಾಡ್ಕೋಬಹುದು. ಈಗ ನಾನು ಹೇಳಿದೆ ಸಂಸ್ಕರಣೆ ಮಾಡಿದಾಗ ನಾವು ಮಿಲ್ಲೆಟ್ ರವಾನು ಸಹ ಇವಾಗ ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ, ಮಿಲ್ಲೆಟ್ ರವಾಯಿಂದನೂ ಸಹ ನಾವು ಉಪ್ಪಿಟ್ಟು, ಉಪ್ಮಾ ಈ ತರದ್ದು ಉಪಹಾರಗಳನ್ನ ನಾವು ಮಾಡ್ಕೋಬಹುದು ಸರ್. ಅದೇ ರೀತಿ ಈಗ ಊಟದ ವಿಷಯಕ್ಕೆ ಬಂದ್ರೆ ಇವಾಗ ಎಲ್ಲಾ ಕಡೆ ಸುಮಾರ್ ಕಡೆ ಮುದ್ದೆಯನ್ನು ಸಹ ಬಳಸ್ತಾ ಇದಾರೆ, ರಾಗಿ ಮುದ್ದೆ ಬಳಸ್ತಿದ್ದಾರೆ. ಅದೇ ರೀತಿ ಜೋಳದ ಮುದ್ದೆನೂ ಮಾಡ್ಕೋಬಹುದು, ಮತ್ತೆ ಸಿರಿಧಾನ್ಯಗಳದ ಮುದ್ದೆ ಎಲ್ಲಾನು ಮಿಕ್ಸ್ ಮಾಡಿ, ಎಲ್ಲಾ ಸಿರಿಧಾನ್ಯಗಳನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಅದ್ರ ಮುದ್ದೆನೂ ಸಹ ಮಾಡ್ಕೋಬಹುದು. ಮತ್ತೆ ಇವಾಗ ಬಿಸಿಬೇಳೆ ಬಾತು ಆಗಿರ್ಬೋದು, ಅನ್ನ ಆಗಿರ್ಬೋದು ಮಾಡ್ಕೋತಾರಲ್ಲ ಅದನ್ನು ಸಹ ಸಿರಿಧಾನ್ಯದಿಂದ ಮಾಡ್ಕೋಬಹುದು. ಒಂದೇ ಒಂದು ವ್ಯತ್ಯಾಸ ಅಂತಂದ್ರೆ ಸಿರಿಧಾನ್ಯ ಅದು ಅನ್ನ ಮಾಡ್ಬೇಕಾದಾಗ ನೀರು ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕ್ಬೇಕಾಗುತ್ತೆ. ಒಂದು ಗ್ಲಾಸ್ ಹೆಚ್ಚಿಗೆ ನೀರು ಹಾಕ್ಬೇಕು. ನಾರ್ಮಲ್ ಅನ್ನ ಮಾಡ್ಬೇಕಾದ್ರೆ ಎಷ್ಟು ಗ್ಲಾಸ್ ಹಾಕ್ತಿವಲ್ಲ ಅದಕ್ಕಿಂತ ಹೆಚ್ಚಿಗೆ ಹಾಕ್ಬೇಕು. ಇನ್ನೊಂದು ಅಂದ್ರೆ ಸಿರಿಧಾನ್ಯಗಳ ಅನ್ನ ಮಾಡೋಕ್ಕಿಂತ ಮುಂಚೆ ಸಿರಿಧಾನ್ಯಗಳನ್ನ ಸ್ವಲ್ಪ ಬಿಸಿ ನೀರಲ್ಲಿ ನೆನ್ಸಿಟ್ಟು ಒಂದು 10 ನಿಮಿಷ ಆಮೇಲೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಚೆನ್ನಾಗಿ ಜೀರ್ಣ ಆಗುವಂತ ಮೆತ್ತಗೆ ಇರುವಂತಹ ನಾವು ಸಿರಿಧಾನ್ಯದ ಅನ್ನನ ಕಾಣಬಹುದು. ಇನ್ನು ಮತ್ತೆ ಬಂದ್ರೆ ಸಂಜೆ ತಿಂಡಿ, ಈಗ ಮಕ್ಕಳಿಗೆ ಇಷ್ಟ ಆಗುವಂತದ್ದು ಸ್ನಾಕ್ಸ್ ಸಂಜೆ ತಿಂಡಿ ಅಂದ್ರೆ ನಾವು ಏನು ತಿಂಡಿ ತಿಂತೀವಿ ಅಂದ್ರೆ ಸಂಜೆ ಹೊತ್ತು ಬಿಸ್ಕಿಟ್ ಈ ತರ ಬೇಕರಿ ಐಟಮ್ಸ್ ತುಂಬಾ ರೂಢಿಯಲ್ಲಿ ಇದೆ. ಬೇಕರಿ ಐಟಮ್ಸ್ ಮಾಡೋದು ನಾವು ಹೆಚ್ಚಿಗೆ ಯಾವ್ದು ಪದಾರ್ಥ ಅಂದ್ರೆ ಮೈದಾಯಿಂದ. ಮೈದಾ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯಕರ ಅಂದ್ರೆ ನಮ್ಮ ದೇಹಕ್ಕೆ ಅದು ತುಂಬಾ ಒಳ್ಳೇದಲ್ಲ ಮೈದಾ. ಹಾಗಾಗಿ ಆ ಮೈದಾ ಬದಲು ಸಿರಿಧಾನ್ಯಗಳದ ಚಕ್ಲಿ ಆಗಿರ್ಬೋದು, ಸಿರಿಧಾನ್ಯ ಕೋಡ್ ಬೆಳೆ ಈಗ ಬರುತ್ತೆ, ರಾಗಿ ಚಕ್ಲಿ ಸಿಗುತ್ತೆ, ನವಣೆ ಚಕ್ಲಿ ಸಿಗುತ್ತೆ, ಅದೇ ತರ ಬಿಸ್ಕಿಟ್ ಸಿರಿಧಾನ್ಯಗಳ ಬಿಸ್ಕಿಟ್ ಸಹ ಸಿಗ್ತಿದೆ. ಸಿರಿಧಾನ್ಯದ ಬ್ರೆಡ್, ಕೇಕ್ ಈ ತರದ್ದು ಬಳಸೋದು ಮತ್ತು ಅದನ್ನ ಮಾಡಿ ಮಕ್ಕಳಿಗೆ ಕೊಡೋದು ಅದು ಒಳ್ಳೆಯದು. ಅದೇ ತರ ಈಗ ಪಕೋಡ ಮತ್ತೆ ಏನು ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದನ್ನು ಸಹ ನಾವು ಸಿರಿಧಾನ್ಯದಿಂದ ಮಾಡಬಹುದು. ಮತ್ತೆ ರಾತ್ರಿ ಊಟ ಅದೇ ತರಾನೇ ನಾವು ಸಿರಿಧಾನ್ಯದ ಯಾವ್ದಾದ್ರು ಒಂದು ಅನ್ನ ಆಗಿರ್ಬೋದು ಅಥವಾ ಮುದ್ದೆ ಆಗಿರ್ಬೋದು ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಎಲ್ಲಾ ತರದ ಪೋಷಕಾಂಶಗಳು ಸಿಗುತ್ತೆ. ಹಾಗೆ ಈಗ ಸಿರಿಧಾನ್ಯ ಬಳಸೋಕೆ ನಮ್ಗೆ ಆಗಲ್ಲ ರೂಢಿ ಇಲ್ಲ ಅನ್ನೋರು ಒಂದೊಂದೇ ಹಂತದಲ್ಲಿ ಅದನ್ನ ಬಳಸ್ಕೊಳ್ಳಿ ಮತ್ತೆ ಅಡಿಗೆ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತೀನಿ. ಈ ಮಕ್ಕಳಿಗಾಗಿ ಮಿಲ್ಲೆಟ್ ಗಳ ಬಳಕೆ ಯಾವ ರೀತಿ ಮಾಡಬೇಕು? ಮಿಲ್ಲೆಟ್ಗಳೇ ಸರ್, ಇವಾಗ ಮಕ್ಕಳಿಗೇನು, ಮಕ್ಕಳು ಇವಾಗ ಹೆಚ್ಚಿಗೆ ಆಸಕ್ತಿಯುಕ್ತರಾಗಿರೋದು ಯಾವ್ದಕ್ಕೆ ಅಂದ್ರೆ ಹೊರಗಡೆ ಊಟ, ಆಚೆ ಇರೋ ಊಟ ಅಂದ್ರೆ ಏನು ತುಂಬಾ ಕರೆದಿರುವಂತಹದ್ದು ಅಥವಾ ಏನು ಚಿಪ್ಸ್ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಇದಕ್ಕೆ ತುಂಬಾ ಮೊರೆ ಹೋಗ್ತಿದಾವೆ ಮಕ್ಕಳು. ಅದ್ರ ಆಸಕ್ತಿನ ಆ ಕಡೆ ಹೋಗ್ತಿದೆ. ಅವ್ರ ಮನೆಯಲ್ಲೇನೆ ನಾವು ತುಂಬಾ ಚೆನ್ನಾಗಿರೋ ವೆರೈಟಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಏನಾಗ್ತಿದೆ ಅಂದ್ರೆ ಮಕ್ಕಳದ್ದು ನಾವು ಆರೋಗ್ಯನೂ ಸಹ ಇಂಪ್ರೂವ್ ಮಾಡಬಹುದು. ಅದಕ್ಕೆ ಒಂದು ಸಿರಿಧಾನ್ಯಗಳು ಯಾವ ರೀತಿಯಾಗಿ ಅಂದ್ರೆ ಸಿರಿಧಾನ್ಯದ ಮಾಲ್ಟ್, ರಾಗಿ ಮಾಲ್ಟ್ ಅಂತ ಹೇಳ್ತೀವಿ, ಅದನ್ನ ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಕೊಡೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಿಗೆ ಇರೋದ್ರಿಂದ ಮಕ್ಕಳಿಗೂ ಸಹ ಅದು ತುಂಬಾ ಏನು ಎಲ್ಲಾ ತರದ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಆಮೇಲೆ ಮಿಲ್ಲೆಟ್ ಲಡ್ಡು ಬರುತ್ತೆ, ಸಿರಿಧಾನ್ಯಗಳ ಲಡ್ಡು ಮಾಡಿ ಕೊಡಬಹುದು ಮನೆಯಲ್ಲೇನೆ. ಆಮೇಲೆ ಇನ್ನೊಂದು ಅಂದ್ರೆ ಸಿರಿಧಾನ್ಯದ ಬಿಸ್ಕಿಟ್, ಹೇಳ್ದಂಗೆ ನಾನು ಬಿಸ್ಕಿಟ್, ಕೇಕ್ ಅವನ್ನೆಲ್ಲಾನು ಸಿರಿಧಾನ್ಯದ ಕೊಡೋದಕ್ಕೆ ಮಕ್ಕಳಿಗೂ ಸಹ ಆರೋಗ್ಯನ ನಾವು ವೃದ್ಧಿ ಮಾಡಬಹುದು. ಅಟ್ ಲೀಸ್ಟ್ ಪ್ರತಿನಿತ್ಯ ಅಲ್ಲ ಅಂದ್ರೂ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ನಾವು ಈ ತರದ್ದು ಕೊಡಬೇಕು, ಮಕ್ಕಳ ಆರೋಗ್ಯ ಕಡೆನೂ ಗಮನ ಹರಿಸ್ಬೇಕು. ಈಗ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಾರಲ್ಲ, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸೌಮ್ಯ ಅವರೇ. ಹಾ, ಖಂಡಿತವಾಗ್ಲೂ ಸರ್. ಇವಾಗ ಸಿರಿಧಾನ್ಯದಿಂದ ಯಾವ್ಯಾವ್ದು ಪದಾರ್ಥಗಳನ್ನು ಮಾಡಬಹುದು ಅಂತ ನೋಡಕ್ ಹೋದ್ರೆ ರಾಗಿ ಮಾಲ್ಟ್ ಮಾಡಬಹುದು, ಮಿಲ್ಲೆಟ್ ಸ್ಮೂತಿ. ಮಿಲ್ಲೆಟ್ ಸ್ಮೂತಿ ಅಂದ್ರೆ ಎಲ್ಲಾ ತರದ ಹಣ್ಣು ಬಾದಾಮಿ ಹಾಲು ಅದನ್ನೆಲ್ಲ ಬೇಯಿಸಿ ಸ್ವಲ್ಪ ಮಿಲ್ಲೆಟ್ ಸಿರಿಧಾನ್ಯನ ಹಾಕಿ ಬೇಯಿಸಿ ಮಾಡೋದ್ರಿಂದ ಅದನ್ನ ಸಿರಿಧಾನ್ಯದ ಸ್ಮೂತಿ ಅಂತ ಹೇಳ್ತೀವಿ. ಬೆಳಿಗ್ಗೆ ಹೊತ್ತು ಅದನ್ನ ಕುಡಿಯೋದ್ರಿಂದ ನಾವು ತುಂಬಾ ಹೊತ್ತು ಹಸಿವಿಲ್ದೇನೆ ಇರ್ಬೋದು, ಅಂದ್ರೆ ಪೋಷಕಾಂಶಗಳು ಚೆನ್ನಾಗಿ ಸಿಗ್ತವೆ ಮತ್ತೆ ಎಲ್ಲಾ ತರದ ಬೆಳವಣಿಗೆ ಆಗಿರ್ಬೋದು ಎಲ್ಲ ಮೈಕೈ ನೋವು ಏನು ಇಲ್ಲದೆ ಇರೋ ತರ ನೋಡ್ಕೋಬಹುದು. ಆಮೇಲೆ ನಾನು ಇವಾಗ ಹೇಳಿದೆ ಸಾಮೆ, ಊದಲು, ನವಣೆ, ಬರಗು, ಹಾರಕ ಇವೆಲ್ಲದರಿಂದ ನಾವು ಏನೇನ್ ಮಾಡಬಹುದು ಅಂತಂದ್ರೆ ಎಲ್ಲಾ ತರದ ಉಪ್ಪಿಟ್ಟು ಆಗಿರ್ಬೋದು, ಬಿಸಿಬೇಳೆ ಬಾತು, ಪುಳಿಯೋಗರೆ, ಪಾಯಸ ಎಲ್ಲಾನು ನಾವು ಸಿರಿಧಾನ್ಯದಿಂದ ಮಾಡಬಹುದು. ಕೇಳುಗರು ಮನೆಯಲ್ಲಿ ತಪ್ಪದೇನೆ ಒಂದು ದಿನ ಅಥವಾ 2 ದಿನ ಅದನ್ನ ರೂಢಿ ಮಾಡ್ಕೊಂಡು ಮಾಡಿ ಸಿರಿಧಾನ್ಯನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದರಲ್ಲಿ ಒಂದು ಯಾವ್ದಾದ್ರು 2 ಪದಾರ್ಥದ ಮಾಡೋ ವಿಧಾನ ನಾನು ಹೇಳ್ತೀನಿ ಸರ್. ಒಂದೇದು ರಾಗಿ ಮಾಲ್ಟ್. ರಾಗಿ ಮಾಲ್ಟ್ ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡಕ್ ಹೋದ್ರೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಬಂದು ರಾಗಿ, ಹೆಸರುಕಾಳು, ಗೋಧಿ, ಸೋಯಾ ಹಿಟ್ಟು, ಹಾಲಿನ ಪುಡಿ ಮತ್ತು ಏಲಕ್ಕಿ. ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ರಾಗಿ, ಹೆಸರುಕಾಳು, ಗೋಧಿನ ಒಂದು ದಿನ ನೆನ್ಸಿಟ್ಟು ಮಾರನೇ ದಿನ ಅದನ್ನ ಮೊಳಕೆ ಬರೋ ತರ ಕಟ್ಟಿಟ್ಟು ಮೊಳಕೆ ಬಂದ ನಂತರ ಏನ್ ಮಾಡ್ಬೇಕು ಅದನ್ನ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಹುರಿದು ಅದನ್ನ ಪುಡಿ ಮಾಡ್ಕೋಬೇಕು. ಆ ಪುಡಿ ಮಾಡಿರುವಂತಹ ಹಿಟ್ಟಿಗೆ ಸೋಯಾ ಹಿಟ್ಟು, ಹಾಲಿನ ಪುಡಿ ಮತ್ತೆ ಏಲಕ್ಕಿ ಇದನ್ನೆಲ್ಲ ಮಿಶ್ರಣ ಮಾಡಿ ಆ ಹಿಟ್ಟು ತಯಾರಾಗುತ್ತೆ, ರಾಗಿ ಮಾಲ್ಟ್ ಹಿಟ್ಟು ತಯಾರಾಗುತ್ತೆ. ತಯಾರಾದ ಮಾಲ್ಟ್ಗೆ ನಾವು ಏನ್ ಮಾಡ್ಬೇಕು, 5 ಗ್ರಾಂ ಮಾಲ್ಟ್ ಪುಡಿಗೆ ನೀರನ್ನ ಕುದಿಯಕ್ಕಿಟ್ಟು 5 ಗ್ರಾಂ ಹಾಕಿ ನಾವು ಅದನ್ನ ಮಾಲ್ಟ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಬೇಕಂದ್ರೆ ಸಕ್ಕರೆ ಅಥವಾ ಇದೆಲ್ಲ ಸೇರಿಸಿದ್ರೆ ನಮ್ಗೆ ರಾಗಿ ಮಾಲ್ಟ್ ರೆಡಿ ಆಗುತ್ತೆ. ಇದನ್ನ ಎಲ್ಲಾ ತರದ ವಯಸ್ಕರಾಗಿರ್ಬೋದು, ದೊಡ್ಡವರು, ಮಕ್ಕಳು ತಿನ್ನೋದ್ರಿಂದ ಎಲ್ರಿಗೂ ಒಳ್ಳೇದು, ಮತ್ತೆ ಏಜ್ ಆದ ಪರ್ಸನ್ಸ್ ಎಲ್ಲರೂ ತಿನ್ನೋದು ಒಳ್ಳೇದು. ಅದೇ ರೀತಿಯಾಗಿ ರಾಗಿ ಲಡ್ಡು, ನಾನು ರಾಗಿದಷ್ಟೇ ಹೇಳ್ತೀನಿ ಅಂತಲ್ಲ, ನಾನು ರಾಗಿ ಬದಲು ನಾವು ನವಣೆ, ಬರಗು, ಸಾಮೆನು ಸಹ ಬಳಸ್ಕೋಬಹುದು. ಈಗ ಲಡ್ಡು ಯಾವ ರೀತಿ ಮಾಡ್ತಾರೆ ಅಂದ್ರೆ, ಈಗ ರಾಗಿ ಹಿಟ್ಟು, ತುಪ್ಪ, ಸಕ್ಕರೆ, ಏಲಕ್ಕಿ ತಗೋಬೇಕಾಗುತ್ತೆ. ಈಗ ರಾಗಿ ಬದಲು ನಾವು ನವಣೆ, ಸಾಮೆನು ಸಹ ತಗೋಬಹುದು. ಮೊದಲನೇದಾಗಿ ಯಾವುದೇ ಸಿರಿಧಾನ್ಯ ತಗೊಂಡ್ರು ಅದನ್ನ ಫಸ್ಟ್ ನಾವು ಹುರ್ಕೋಬೇಕು, ಸಿರಿಧಾನ್ಯನ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಮತ್ತೆ ಇನ್ನೊಂದ್ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಅದು ಹಸಿ ವಾಸನೆ ಎಲ್ಲ ಹೋದ ನಂತರ ಅದಕ್ಕೆ ಸಕ್ಕರೆ ಪುಡಿ, ಏಲಕ್ಕಿ ಎಲ್ಲ ಬೇರಿಸಿ ತುಪ್ಪ ಸೇರಿಸಿ ನಾವು ಅದನ್ನ ಲಡ್ಡು ತರ ಮಾಡ್ಕೊಂಡು ಮಕ್ಕಳಿಗೆ ಎಲ್ಲರೂ, ಎಲ್ಲಾ ವರ್ಗದವರು ಅದನ್ನ ಸೇವಿಸ್ಕೋಬಹುದು. ಹಾಗೆ ಸಕ್ಕರೆ ಬೇಡ ಅಂದ್ರೆ ಬೆಲ್ಲದ ಪುಡಿಯನ್ನು ಸಹ ನಾವು ಬಳಸ್ಕೊಂಡು ಮಾಡ್ಕೋಬಹುದು. ಈ ರೀತಿಯಾಗಿ ನಾನು ಇವಾಗ ಎರಡು ತರದ ಪದಾರ್ಥಗಳನ್ನ ಮಾಡೋದು ಹೇಳ್ಕೊಟ್ಟೆ. ಅದೇ ರೀತಿ ನೀವು ಮನೆಯಲ್ಲಿ ಎಲ್ಲಾ ತರದ ಆಹಾರ, ಪ್ರತಿನಿತ್ಯ ತಗೊಳ್ಳುವಂತ ಆಹಾರನ ನಾವು ಸಿರಿಧಾನ್ಯದಿಂದ ಮಾಡ್ಕೋಬಹುದು. ನೀವು ಪ್ರಯತ್ನ ಪಡಿ ಮತ್ತು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸಿರಿಧಾನ್ಯಗಳಿಂದ. ಅಂದ್ರೆ ಸಿರಿಧಾನ್ಯದಿಂದ ಅನೇಕ ಪದಾರ್ಥಗಳನ್ನ ನಾವು ತಯಾರು ಮಾಡಿ ಉಪಯೋಗಿಸ್ಕೊಳ್ಬಹುದು. ಹೌದು, ಹೊಸದಾಗಿ ನಾವು ಇನ್ ಮುಂದೆ ಹಳೇದೇ ಅದು, ಆದ್ರೆ ನಾವು ಅದರ ಪ್ರಚಲಿತದಲ್ಲಿ ಬಳಕೆಯಲ್ಲಿ ಇಟ್ಟಿಲ್ಲ. ಅದನ್ನ ನಾವು ಸರ್ಕಾರ ಕೂಡ ಇದು ಸಿರಿಧಾನ್ಯವನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು, ಹೆಚ್ಚು ಹೆಚ್ಚು ಜನರ ಬಳಕೆಯಲ್ಲಿ ಬರಬೇಕು. ದಿನನಿತ್ಯನೇ ಅದು ಎಲ್ಲರೂ ಮನೆಯಲ್ಲೂ ಇರಬೇಕು, ಬಳಸ್ತಾನೆ ಹೋಗ್ಬೇಕು ಅನ್ನೋದು ಸರ್ಕಾರದ ಆಶಯ ಕೂಡ. ಈಗ ಜನರು ಕೂಡ ಇದರಲ್ಲಿರೋ ಒಂದು ಪೋಷಕಾಂಶಗಳನ್ನ ಗಮನಿಸಿಕೊಂಡು ದಿನನಿತ್ಯ ಅಲ್ಲಿ ಎಲ್ಲರೂ ಬಳಕೆಗೆ ತರ್ರಿ, ಇದರ ಮಹತ್ವ ನಿಮ್ಗೆ ಆಮೇಲೆ ಗೊತ್ತಾಗ್ತದೆ ಅಂತ ನಾವು ಕೂಡ ಆಶಿಸೋಣ. ಡಾಕ್ಟರ್ ಸ್ವಾಮಿ ಅವರೇ, ಕೆಲವು ರೈತರು ಇರ್ತಾರೆ, ಕೆಳಗರು ಇರ್ತಾರೆ, ಈ ಸಿರಿಧಾನ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಅದರಿಂದ ನಮ್ಗೆ ಇನ್ನೂ ನಾವು ಹೆಚ್ಚು ತಿಳ್ಕೊಳ್ಬೇಕಾಗುತ್ತೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. ಖಂಡಿತವಾಗ್ಲು ಸರ್, ನನ್ನ ಸಂಪರ್ಕ ಸಂಖ್ಯೆ 8077352812, 8073562812. ಆಯ್ತು ಡಾಕ್ಟರ್ ಸ್ವಾಮಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಸಿರಿಧಾನ್ಯಗಳನ್ನ ಯಾವ ತರ ಬಳಸಬೇಕು, ಯಾವ ತರ ಬಳಸಿದ್ರೆ ಉತ್ತಮ, ಸಿರಿಧಾನ್ಯಗಳ ಮಹತ್ವ ಎಷ್ಟು, ಹೀಗೆ ಅನೇಕ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ತಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು. ಸಾಕ್ಷಿಯು ಮೀರಿದೆ ನಮ್ಮೂರು ಏಕ ಕಣ್ಣಿಗೆ ಕಾಣದ ನಮ್ಮೂರು ಬಹು ಬಣ್ಣಗಳಾಗದು ನಮ್ಮೂರು ಕಣ್ಣಿಗೆ ಕಾಣದ ನಮ್ಮೂರು ಬಹು ಬಣ್ಣಗಳಾಗದು ನಮ್ಮೂರು ಕಿನ್ನವ ಸುಡುವುದು ನಮ್ಮೂರು ಸುರ ಕಿನ್ನರಿರರಿಯದು ನಮ್ಮೂರು ಕಿನ್ನವ ಸುಡುವುದು ನಮ್ಮೂರು ಸುರ ಕಿನ್ನರರಿಯರು ನಮ್ಮೂರು ಕಿನ್ನವ ಸುಡುವುದು ನಮ್ಮೂರು ಸುರ ಕಿನ್ನರರಿಯರು ನಮ್ಮೂರು ಯಾರಿಗೂ ತಿಳಿಯದು ನಮ್ಮೂರು ಸುಖ ಸಾರವೇ ಆಗಿದೆ ನಮ್ಮೂರು ಯಾರಿಗೂ ತಿಳಿಯದು ನಮ್ಮೂರು ಸುಖ ಸಾರವೇ ಆಗಿದೆ ನಮ್ಮೂರು ತೋರುವುದಲ್ಲ ನಮ್ಮೂರು ಉಸಿ ತೋರದ ನಿಜ ಪದ ನಮ್ಮೂರು ತೋರುವುದಲ್ಲ ನಮ್ಮೂರು ಉಸಿ ತೋರದ ನಿಜ ಪದ ಹಾಗೆ